ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು ಪಶು ವೈದ್ಯಕೀಯ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿಯಲ್ಲಿ ಜಾನುವಾರುಗಳ ಮೈಮೇಲೆ ಕಂಡುಬರುವ ನೊಣಗಳು ಮತ್ತು ಅವುಗಳ ಹತೋಟಿ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪರೋಪಜೀವಿಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ರಾಕೇಶ್ ಆರ್ಎಲ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಜಾನುವಾರುಗಳ ಮೈಮೇಲೆ ಕಂಡುಬರುವ ನೊಣಗಳು ಮತ್ತು ಅವುಗಳ ಹತೋಟಿ ಕ್ರಮಗಳು. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪರೋಪಜೀವಿಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ಎಲ್ ರಾಕೇಶ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಮೈಮೇಲೆ ಕಂಡುಬರುವ ನೊಣಗಳು ಮತ್ತು ಅವುಗಳ ಹತೋಟಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಕೆಲವೊಂದು ಕಾಲಗಳಲ್ಲಿ ಕೆಲವೊಂದು ಪ್ರಕಾರದ ನೊಣಗಳು ನಮ್ಮ ಜಾನುವಾರುಗಳನ್ನು ಕಾಡುತ್ತವೆ. ಅದರಲ್ಲೂ ಕೂಡ ಸರಿಯಾದಂತಹ ಒಂದು ಸ್ವಚ್ಛತೆ ಇಲ್ಲ ಅಂತ ಅಂದಾಗ ಈ ಜಾನುವಾರುಗಳ ಮೈಮೇಲೆ ಅನೇಕ ತರಹದ ನೊಣಗಳು ಬಂದು ಕೂರುವಂಥದ್ದನ್ನು ನಾವು ಕಾಣ್ತೇವೆ. ನೊಣಗಳು ಸಾಮಾನ್ಯವಾಗಿ ಬಂದು ಕೂತಿದೆ ಅಂತ ಅನಿಸಿದ್ರೂ ಕೂಡ ಅದರಿಂದ ಮುಂದಿನ ದಿವಸಗಳಲ್ಲಿ ಸಾಕಷ್ಟು ಅನಾನುಕೂಲಗಳು ಆಗುತ್ತೆ. ಅನೇಕ ರೋಗಗಳನ್ನು ಹರಡ್ತಕ್ಕಂಥ ಸಾಮರ್ಥ್ಯ ಈ ನೊಣಗಳಿಗೆ ಇರುತ್ತೆ. ಹಾಗೂ ನಮ್ಮ ಜಾನುವಾರುಗಳ ಉತ್ಪಾದನೆ ಏನಿದೆಯೋ ಅದನ್ನು ಕುಂಠಿತ ಮಾಡುವ ನಿಟ್ಟಿನಲ್ಲಿಯೂ ಕೂಡ ಅದು ಪರಿಣಾಮಗಳನ್ನು ಉಂಟು ಮಾಡೋದ್ರಿಂದ ನಾವು ಈ ನೊಣಗಳ ಬಗ್ಗೆ ಒಂದಷ್ಟು ಜಾಗೃತರಾಗಿರಬೇಕು. ನಮ್ಮ ಜಾನುವಾರುಗಳ ಮೈ ಮೇಲೆ ನೊಣಗಳು ಬಾರದ ಹಾಗೆ ಕೆಲವೊಂದು ಹತೋಟಿ ಕ್ರಮಗಳನ್ನು ಕೂಡ ಅನುಸರಿಸಬೇಕಾಗುತ್ತೆ. ಯಾವೆಲ್ಲ ನೊಣಗಳು ನಮ್ಮ ಜಾನುವಾರುಗಳನ್ನು ಕಾಡುತ್ತೆ, ಯಾವ ಕಾಲದಲ್ಲಿ ಅದು ಕಾಡುತ್ತೆ, ಯಾವ ಕಾರಣಕ್ಕಾಗಿ ಹೀಗೆ ಅದು ಮೈ ಮೇಲೆ ಬಂದು ಕೂರುತ್ತೆ, ಇದರಿಂದ ಆಗ್ತಕ್ಕಂತಹ ಅನಾನುಕೂಲಗಳು ಏನು, ಮತ್ತೆ ಅವುಗಳನ್ನು ಹತೋಟಿ ಮಾಡುವಂಥದ್ದು ಹೇಗೆ ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪರೋಪಜೀವಿ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ಎಲ್ ರಾಕೇಶ್ ಅವರು. ರಾಕೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಬೇರೆ ಬೇರೆ ತರಹದ ಅನೇಕ ಬಗೆಯ ಈ ನೊಣಗಳು ನಮ್ಮ ಜಾನುವಾರುಗಳ ಮೈ ಮೇಲೆ ಕಂಡು ಬರುತ್ತೆ, ನಾವು ಆಗಾಗ್ಗೆ ಅದನ್ನ ಗಮನಿಸ್ತಾ ಇರ್ತೀವಿ. ಯಾವೆಲ್ಲ ಬಗೆಯ ನೊಣಗಳು ಜಾನುವಾರುಗಳ ಮೈ ಮೇಲೆ ಬಂದು ಕೂರುತ್ತೆ, ಇದ್ರ ಬಗ್ಗೆ ಒಂದಷ್ಟು ವಿವರವಾಗಿ ಮಾಹಿತಿಯನ್ನ ಮಾಡಿಕೊಡಿ. ತಾವು ಹೇಳಿದಂಗೆ ಬಹಳ ರೀತಿಯ ನೊಣಗಳು ಜಾನುವಾರುಗಳ ಮೈ ಮೇಲೆ ಬಂದು ಕೂರ್ತಿರ್ತವೆ. ನಾವು ಸ್ವಾಭಾವಿಕವಾಗಿ ಇವೆಲ್ಲವುಗಳನ್ನು ಸಹ ನೊಣದ ಗುಂಪಿಗೆ ಸೇರಿಸ್ಬಿಡ್ತೀವಿ. ಆದರೆ ನಮಗೆ ಪ್ರಾಮುಖ್ಯವಾಗಿ ಯಾವ ಬಗೆಯ ನಮ್ಮ ನೊಣದ ತೊಂದರೆ ಆ ಜಾಗದಲ್ಲಿ ಇದೆ ಎಂದು ತಿಳಿದುಕೊಳ್ಳಬೇಕು. ಆ ಬಗೆಯ ನೊಣವನ್ನು ನಿಯಂತ್ರಿಸಲು ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಲು ಆಗಲೇ ನಮಗೆ ಸಹಾಯಕವಾಗುತ್ತದೆ. ನಾವು ಜಾನುವಾರುಗಳಲ್ಲಿ ಅದರಲ್ಲೂ ರಾಸುಗಳಲ್ಲಿ ತೊಂದರೆಯನ್ನುಂಟು ಮಾಡುವ ನೊಣಗಳ ಬಗ್ಗೆ ಮಾತನಾಡುವಾಗ ಮುಖ್ಯವಾಗಿ ನಾಲ್ಕು ಬಗೆಯ ನೊಣಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಸೊ ಅವು ಯಾವುವೆಂದರೆ ಕೊಂಬಿನ ನೊಣ, ಅಂದ್ರೆ ಹಾರ್ನ್ ಫ್ಲೈ ಅಂತೀವಿ, ಕೊಟ್ಟಿಗೆ ಅಥವಾ ಲಾಯದ ನೊಣ ಸ್ಟೇಬಲ್ ಫ್ಲೈ ಅಂತೀವಿ, ಮುಖದ ನೊಣ ಫೇಸ್ ಫ್ಲೈ ಅಂತೀವಿ, ಹಾಗೂ ಸಾಮಾನ್ಯ ಮನೆ ನೊಣ ಹೌಸ್ ಫ್ಲೈ ಅಂತೀವಿ. ಸೊ ಈ ನಾಲ್ಕು ಬಗೆಯ ನೊಣಗಳು ತುಂಬಾ ಪ್ರಚಲಿತ ಇರುತ್ತವೆ. ಇನ್ನೊಂದು ಕುದುರೆ ನೊಣ ಅಂತ ಕೂಡ ಇದೆ, ಅದು ಕುದುರೆಗಳನ್ನು ಹೆಚ್ಚಾಗಿ ಕಡಿಯುತ್ತದೆ, ಬಟ್ ಕುದುರೆಗಳು ಸಿಗದೇ ಇದ್ದಾಗ ಹಸುಗಳನ್ನು ಕೂಡ ಕಡಿಯುತ್ತೆ. ಸೊ ಇವು ಮುಖ್ಯವಾದ ಸುಮಾರು 5 ಪ್ರಕಾರದ ನೊಣಗಳು ನಮ್ಮ ಜಾನುವಾರುಗಳನ್ನ ಕಾಡುತ್ತೆ ಅನ್ನುವಂಥದ್ದು. ಈ ನೊಣಗಳ ಒಂದಷ್ಟು ಲಕ್ಷಣ ಪರಿಚಯವನ್ನ ಮಾಡಿಕೊಡ್ತೀರಾ? ಸೊ ಈ ಪ್ರತಿಯೊಂದು ಬಗೆಯ ನೊಣವು ಭಿನ್ನವಾದ ಜಾಗಗಳಲ್ಲಿ ಇರಲು ಬಯಸ್ತವೆ. ಆ ಜಾಗಗಳು ಪ್ರತ್ಯೇಕ ಮೈಭಾಗವಾಗಬಹುದು ಅಥವಾ ಸುತ್ತಮುತ್ತಲಿನ ಪರಿಸರದ ಜಾಗವಾಗಬಹುದು. ಆದ್ದರಿಂದ ಒಂದು ಪ್ರದೇಶದಲ್ಲಿ ಯಾವ ಬಗೆಯ ನೊಣದ ತೊಂದರೆ ಹೆಚ್ಚಾಗಿದೆ ಎಂದು ನಾವು ಫಸ್ಟ್ ತಿಳ್ಕೋಬೇಕು. ಆ ನೊಣದ ಪ್ರತ್ಯೇಕ ಹತೋಟಿ ತರುವಲ್ಲಿ ಮೊದಲನೆಯ ಹೆಜ್ಜೆ ಅಂತಾನೆ ಆ ತಿಳ್ಕೊಳ್ಳೋದನ್ನ ನಾವು ಹೇಳಬಹುದು. ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ನಾವು ಕೊಂಬಿನ ನೊಣದ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇದೇ ಈ ಭಾಗದಲ್ಲಿ ತುಂಬಾ ಪ್ರಚಲಿತವಾಗಿ ತುಂಬಾ ತೊಂದರೆಯನ್ನು ಕೊಡುವ ನೊಣ ಆಗಿದೆ. ಈ ನೊಣವು ಸಾಮಾನ್ಯವಾಗಿ ದನಗಳ ಕೊಂಬು, ಹಿಂಭಾಗ, ಬದಿ ಹಾಗೂ ಹೊಟ್ಟೆಯ ಭಾಗದಲ್ಲಿ ಹೆಚ್ಚಾಗಿ ಗುಂಪು ಗುಂಪುಗಳಾಗಿ ಕಂಡು ಬರುತ್ತವೆ. ನಾವು ಗಮನಿಸುವುದಾದರೆ ಇವುಗಳಿಂದಾಗಿ ಆಗಾಗ್ಗೆ ನಮ್ಮ ದಾಸುಗಳು ತಮ್ಮ ತಲೆಯನ್ನು ಹಿಂದಕ್ಕೆ ಸರಿಸುತ್ತಾ ಮೈ ಮೇಲೆ ನೊಣಗಳನ್ನು ಚದುರಿಸಲು ಪ್ರಯತ್ನಿಸ್ತಾ ಇರ್ತವೆ. ಹಾಗೆ ಮಾಡಿದಾಗ ಪ್ರತಿ ಬಾರಿಯೂ ಈ ನೊಣಗಳು ಗುಂಪು ಸ್ವಲ್ಪ ಚದುರಿದಂತೆ ಮಾಡಿ ಮತ್ತೆ ಅದೇ ಜಾಗದಲ್ಲಿಯೇ ಬಂದು ಕೂರ್ತಿರ್ತವೆ. ಸೊ ಇವುಗಳಲ್ಲಿ ಗಂಡು ಮತ್ತು ಹೆಣ್ಣು ನೊಣಗಳು ಎರಡೂ ಸಹ ಕೇವಲ ರಕ್ತ ಹೀರುವುದಿಂದಲೇ ಜೀವಿಸುತ್ತವೆ. ಆದ್ರೆ ಸೊಳ್ಳೆಗಳಲ್ಲೇ ಹೆಂಗೆ ಅಂದ್ರೆ ಕೇವಲ ಹೆಣ್ಣು ಸೊಳ್ಳೆಗಳನ್ನು ಮಾತ್ರ ಕಡಿತವೆ, ಬಟ್ ಈ ನೊಣಗಳು ಹಾಗಲ್ಲ. ಗಂಡು ಮತ್ತು ಹೆಣ್ಣು ಎರಡೂ ರಕ್ತ ಹೀರೋದ್ರಿಂದ ಸೊ ಇವುಗಳಿಂದ ತೊಂದರೆ ಆಗುವ ಪ್ರಮಾಣ ಜಾಸ್ತಿ ಆಗುತ್ತೆ. ಅದರಲ್ಲಿ ಒಂದು 50% ಅಂದ್ರೆ ಇದು ಆಲ್ಮೋಸ್ಟ್ ಎರಡರಿಂದ ಸೇರಿ 100 ಪ್ರಮಾಣದಷ್ಟು ಹೆಚ್ಚು ತೊಂದರೆ ಆಗುವ, ಸೊಳ್ಳೆಗಳ ಕಂಪೇರ್ ಮಾಡಿದ್ರೆ ಹೆಚ್ಚಾಗಿರುತ್ತದೆ. ಅದರಲ್ಲಿ ದಿನದಲ್ಲಿ ಇವು ಹಲವು ಬಾರಿ ಅಂದ್ರೆ 30-40 ಬಾರಿ ರಾಸುಗಳನ್ನು ಕಚ್ಚಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ರಕ್ತ ಹೀರ್ತಾನೆ ಇರ್ತವೆ. ಸೊ ಅಷ್ಟು ತೊಂದರೆ ಮಾಡ್ತವೆ. ಇವುಗಳಲ್ಲಿ ಹೆಣ್ಣು ನೊಣಗಳು ಮುಖ್ಯವಾಗಿ ತಾಜಾ ಸಗಣಿಯಲ್ಲಿ ಮೊಟ್ಟೆಯನ್ನು ಇಟ್ಟು ಸಂತಾನೋತ್ಪತ್ತಿ ಮಾಡ್ತವೆ. ಸೊ ಈ ತಾಜಾ ಸಗಣಿ ಎಲ್ಲೆಲ್ಲಿರುತ್ತೆ, ಹುಲ್ಲುಗಾವುಗಳಲ್ಲಿ ಹಸುಗಳು ಮೇಯಲಿಕ್ಕೆ ಹೋದಾಗ ಅಲ್ಲಿ ತಾಜಾ ಸಗಣಿ ಇರುತ್ತೆ. ಸೊ ಅಂತ ಜಾಗದಲ್ಲಿ ಅವು ಮೊಟ್ಟೆ ಇಟ್ಟು ಅಲ್ಲೇ ಮರಿಯಾಗಿ ಅದರಿಂದ ಹೊರಬರುವ ನೊಣಗಳು ಸುತ್ತಮುತ್ತಲಿನ ರಾಸುಗಳನ್ನು ಕಚ್ಚಿ ತೊಂದರೆಯನ್ನು ಉಂಟು ಮಾಡ್ತಿರ್ತವೆ. ಸೊ ಅದರಿಂದ ಈ ಹುಲ್ಲುಗಾವುಗಳಲ್ಲಿ ಮೇಯೋ ಸಮಯದಲ್ಲೇ ಈ ನೊಣಗಳು ಹೆಚ್ಚಾಗಿ ರಾಸುಗಳು ಕಡಿತಕ್ಕೆ ಒಳಪಡುತ್ತವೆ. ಸೊ ಈ ತರ ಈ ಮೊದಲನೆಯ ನೊಣದ ಬಗ್ಗೆ ಹೇಳ್ತಿದ್ದೀನಿ. ಸೊ ಎರಡನೇ ತರ ನೊಣ ಬಗ್ಗೆ ಹೇಳಿದ್ದೆ, ಅದು ಕೊಟ್ಟಿಗೆ ಅಥವಾ ಲಾಯದ ನೊಣ, ಇದನ್ನು ಸ್ಟೋಮಾಕ್ಸಿಸ್ ಅಂತಾನು ಕರಿತೀವಿ. ಸೊ ಇದು ರಾಸುಗಳ ಕಾಲುಗಳು ಅದರಲ್ಲೂ ಮುಂಗಾಲುಗಳ ಮೇಲೆ ಹೆಚ್ಚಾಗಿ ಕಂಡು ಬರ್ತವೆ. ಇವು ಮುನ್ನೋಟಕ್ಕೆ ಮನೆ ನೊಣದಂತೆ ಕಾಣ್ತವೆ, ಆದರೆ ಇವುಗಳು ಕೆಲವು ಕಡೆ ಕಚ್ಚುವ ಮನೆ ನೊಣಗಳೆಂದು ಸಹ ಕರೀತವೆ, ಯಾಕಂದ್ರೆ ಮನೆ ನೊಣ ಕಡಿಯಲ್ಲ. ಸೊ ಇವು ನೋಡಕ್ಕೆ ಮನೆ ನೊಣ ತರಾನೇ ಇರ್ತವೆ, ಬಟ್ ಅವು ಕಡಿಯೋದ್ರಿಂದ ಕಡಿಯುವ ಮನೆ ನೊಣ ಅಂತಾನು ಕರೆಯಲ್ಪಡ್ತವೆ. ಈ ನೊಣಗಳು ಕಡಿತವು ತುಂಬಾ ನೋವನ್ನು ಉಂಟು ಮಾಡ್ತವೆ. ಹಾಗೂ ನಾವು ಗಮನಿಸುವುದಾದರೆ ಇವುಗಳಿಂದ ಕಡಿತಕ್ಕೆ ಒಳಗಾದ ರಾಸುಗಳು ನಡೆಯುವಾಗ ತಮ್ಮ ಮುಂಗಾಲುಗಳನ್ನು ಸಾಕಷ್ಟು ಮೇಲಕ್ಕೆ ಎತ್ತಿ ಹೆಜ್ಜೆ ಇಡ್ತಾ ಇರ್ತವೆ. ಸೊ ಅದನ್ನು ನೋಡೇ ನಮಗೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಈ ನೊಣದ ತೊಂದರೆ ಇದೆ. ಸೊ ಈ ಕೊಟ್ಟಿಗೆ ನೊಣಗಳು ಯಾವುದೇ ತೇವಾಂಶವುಳ್ಳ ಮಣ್ಣು, ಕೊಳೆಯುವ ಸಸ್ಯವರ್ಗ, ಉದಾಹರಣೆಗೆ ಕತ್ತರಿಸಿದ ಕಳೆ ಆಗಬಹುದು, ಹುಲ್ಲಾಗಬಹುದು, ಸಗಣಿ ಗುಂಡಿಗಳು, ಗೊಬ್ಬರದ ಹೊಂಡಗಳು ಇತ್ಯಾದಿಗಳಲ್ಲಿ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಆದ್ದರಿಂದ ರಾಸುಗಳಲ್ಲಿ ಸುತ್ತಮುತ್ತಲಿನ ಪರಿಸರವನ್ನು ಆದಷ್ಟು ಒಣ ಹಾಗೂ ಸ್ವಚ್ಛವಾಗಿಡುವುದರಿಂದ ಈ ಕೊಟ್ಟಿಗೆ ನೊಣದಿಂದ ನಾವು ಮುಕ್ತಿಯನ್ನು ಹೊಂದಬಹುದು. ಸೊ ಇದು ಎರಡನೇ ತರದ ನೊಣದ ಬಗ್ಗೆ. ಈಗ ಮೂರನೇ ತರ ನೊಣವಿದೆ, ಅದು ಮುಖದ ನೊಣ, ಅಂದ್ರೆ ಫೇಸ್ ಫ್ಲೈ ಅಂತೀವಿ. ಇವು ತಮ್ಮ ಹೆಸರು ಸೂಚಿಸುವಂತೆ ರಾಸುಗಳ ಮುಖದ ಭಾಗದ ಮೇಲೆ ಕೂತು ಅವುಗಳ ಕಣ್ಣು, ಮೂಗು ಮತ್ತು ಬಾಯಿಯಿಂದ ಸೋರುವ ಸ್ರಾವಗಳನ್ನು ಹೀರಿಕೊಂಡು ಜೀವಿಸುತ್ತವೆ. ಸೊ ಇವು ಕಡಿಯೋದಿಲ್ಲ, ಬಟ್ ಆದಷ್ಟು ಅದರ ಮುಖದ ಮೇಲೇನೆ ಜಾಸ್ತಿ ಹೊತ್ತಿದ್ದು ಹಸುಗಳು ಸರಿಯಾಗಿ ಮೇಲಿಕ್ಕೆ ಬಿಡದ ಹಾಗೆ ಮಾಡ್ತಿರ್ತವೆ. ಸೊ ಇದರಿಂದಾನು ಸಾಕಷ್ಟು ತೊಂದರೆ ಆಗ್ತವೆ ರಾಸುಗಳಿಗೆ. ಈ ನೊಣಗಳು ಸಹ ಕೊಂಬಿನ ನೊಣಗಳಂತೆ ತಾಜಾ ಸಗಣಿಯಲ್ಲಿ ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಸೊ ಆದ್ದರಿಂದ ಹುಲ್ಲುಗಾವಲಿನ ಮೇಲೆ ಮೇಯುವ ಹಾಗೂ ಅವುಗಳ ಸಮೀಪದಲ್ಲಿರುವ ರಾಸುಗಳಿಗೆ ಈ ನೊಣಗಳಿಂದ ಹೆಚ್ಚು ತೊಂದರೆಯುಂಟಾಗುತ್ತದೆ. ಸೊ ಇದು ಕೊಂಬಿನ ನೊಣದ ಜಾಗದಲ್ಲಿಯೇ ಸಂತಾನೋತ್ಪತ್ತಿ ಮಾಡೋದ್ರಿಂದ ಆ ಜಾಗಗಳಲ್ಲಿಯೇ ಹೆಚ್ಚಾಗಿ ಇದರ ಉಪಟಳ ಕಾಣುತ್ತದೆ. ಸೊ ಈಗ ನಾಲ್ಕನೇ ಅಂದ್ರೆ ಈಗ ಸಾಮಾನ್ಯ ಮನೆ ನೊಣ. ಸಾಮಾನ್ಯ ಮನೆ ನೊಣ ಹಲವು ಕಡೆಗಳಲ್ಲಿ ಕಂಡು ಬರ್ತವೆ. ಸೊ ನಮಗೆ ಅದಕ್ಕೆ ನಾವು ಮನೆಯಲ್ಲೇ ತುಂಬಾ ಸಾರಿ ನೋಡಿರೋದ್ರಿಂದ ಇದನ್ನ ಮನೆ ನೊಣ ಅಂತಾನೆ ಕರಿತೀವಿ. ದನದ ಕೊಟ್ಟಿಗೆಯಲ್ಲಿ ಮುಖ್ಯವಾಗಿ ಮೇವಿನ ತೊಟ್ಟಿ, ಹಿಂಡಿ ಬೂಸ ಕೊಡುವ ಪಾತ್ರೆ, ಹಾಲು ಶೇಖರಣಾ ಪಾತ್ರೆ ಅಥವಾ ಕ್ಯಾನ್ಗಳು ಇತ್ಯಾದಿಗಳ ಮೇಲೆ ಸಾಮಾನ್ಯವಾಗಿ ಇವು ಕಂಡು ಬರ್ತವೆ. ಸೊ ಹೀಗೆ ಈ ನೊಣಗಳು ಹಲವು ಜಾಗಗಳಲ್ಲಿ ಇದ್ದು ಸಂತಾನೋತ್ಪತ್ತಿ ಮಾಡೋದ್ರಿಂದ ಇವುಗಳ ನಿಯಂತ್ರಣವನ್ನು ನಾವು ದೊಡ್ಡ ಸವಾಲಾಗಿಯೇ ಭಾವಿಸಬೇಕು. ಸೊ ಈ ತರ ನಾಲ್ಕು ಬಗೆಯ ನೊಣಗಳು ಸಾಮಾನ್ಯವಾಗಿ ನಮ್ಮ ರಾಸುಗಳಲ್ಲಿ ತೊಂದರೆಯನ್ನು ಉಂಟು ಮಾಡ್ತಿರ್ತವೆ. ಸೊ ನಾನು ಮುಂಚೆನೆ ಹೇಳಿದಾಗೆ ಇನ್ನೊಂದು ಕುದುರೆ ನೊಣ ಅಂತ, ಈ ನೊಣಗಳ ಪೈಕಿ ಎಲ್ಲದಕ್ಕಿಂತ ದೊಡ್ಡ ನೊಣ ಕುದುರೆ ನೊಣ. ಸೊ ಈ ಕುದುರೆ ನೊಣ ಹೆಚ್ಚಾಗಿ ಈ ನೀರಿನ ಪ್ರದೇಶಗಳಿರ್ತಾವಲ್ಲ ಕೆರೆ, ಅಂತ ಕಡೆ ಸಂತಾನೋತ್ಪತ್ತಿ ಮಾಡುತ್ತೆ. ಇವು ಕೆರೆಗಳ ಕಡೆ ಎಲ್ಲ ನೀರ್ ಕುಡಿಯಕ್ ಹೋದಾಗ ಎಸ್ಪೆಷಲಿ ಮೇನ್ ಆಗಿ ಬಿಸಿಲು ಯಾವಾಗ ಜಾಸ್ತಿ ಇರುತ್ತೆ ಅಂತ ಸಮಯದಲ್ಲಿಯೇ ಈ ನೊಣಗಳಿಂದ ಕಡಿತಕ್ಕೆ ಈ ರಾಸುಗಳು ಒಳಗಾಗ್ತವೆ. ಸೊ ಈ ನೊಣಗಳ ಕಡಿತ ಹೇಗಿರುತ್ತದೆ ಅಂದ್ರೆ, ಅದು ಒಂದು ಸಾರಿ ಕಚ್ಚಿದಾಗ ಅಲ್ಲಿ ಒಂದು ಸಣ್ಣ ಗಾಯ ಉಂಟಾಗಿ ಅದರಿಂದ ರಕ್ತ ಸೋರುತ್ತಲೇ ಹೋಗುತ್ತದೆ. ಸೊ ಅವು ಕಡಿಯೋದ್ರಿಂದ, ಅವು ರಕ್ತ ಸೇವನೆಯಿಂದ ಸ್ವಲ್ಪ ರಕ್ತದ ಪರಿಣಾಮ ಕಡಿಮೆ ಆಗೋದಾದ್ರೆ, ಸೊ ಅದರಿಂದ ವೇಸ್ಟ್ ಆಗ್ತಲ್ಲ ರಕ್ತ, ಗಾಯದಿಂದ ಹೊರಬರುವ ರಕ್ತದಿಂದನೂ ತುಂಬಾ ನಷ್ಟವಾಗುತ್ತದೆ ಪ್ರಾಣಿಗಳಿಗೆ. ಸೊ ಈ ತರ ಹಲವು ಬಗೆಯ ನೊಣಗಳು ರಾಸುಗಳಿಗೆ ತೊಂದರೆ ಮಾಡ್ತಾ ಇರ್ತವೆ. ಈ ನೊಣಗಳ ಬಗ್ಗೆ ನಾವ್ ಯಾಕೆ ಇಷ್ಟೊಂದು ಗಮನವನ್ನು ಹರಿಸ್ಬೇಕು? ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಒಂದು ನೊಣ ಬಂತು, ಕೂರ್ತು ಹೋಯ್ತು ಅಂತ ಹೇಳಿ ನಾವು ಅಂದ್ಕೊಳ್ತೇವೆ. ಅದರಲ್ಲೂ ಕೂಡ ಜಾನುವಾರುಗಳ ಮೈ ಮೇಲೆ ಕೂತದನ್ನ ನಾವು ಅಷ್ಟು ಗಂಭೀರವಾಗಿ ಪರಿಗಣಿಸೋದಿಲ್ಲ. ಆದ್ರೆ ವೈದ್ಯರಾಗಿ ನೀವು ಹೇಳ್ತೀರಿ ಗಂಭೀರವಾಗಿ ಅದನ್ನು ಪರಿಗಣಿಸಬೇಕು ಅಂತ ಹೇಳಿ, ಯಾಕೆ ಇದನ್ನ ನಾವು ಬಹಳ ಗಂಭೀರವಾಗಿ ಅದನ್ನ ಪರಿಗಣಿಸಬೇಕಾಗತ್ತೆ? ಒಂದು ಜಾಗದಲ್ಲಿ ನೊಣಗಳ ಪರಿಣಾಮ ಇರುವಾಗ ಅವುಗಳಿಂದ ಪ್ರಾಣಿಗಳಿಗೆ ತುಂಬಾ ಉಪಟಳ ಆಗುತ್ತೆ, ಕಿರಿಕಿರಿ ಉಂಟಾಗುತ್ತದೆ, ಮತ್ತು ಕಿರಿಕಿರಿ ಆದ ಕಾರಣ ಮೇಯಿಸುವಿಕೆಯ ದಕ್ಷತೆ ಕಡಿಮೆ ಆಗ್ತಾ ಇರ್ತಾರೆ. ಸೊ ಸರಿಯಾಗಿ ಮೇಯಕ್ಕೆ ಆಗೋದಿಲ್ಲ. ಸೊ ಹಾಲು ಉತ್ಪಾದನೆಯಲ್ಲಿ ಇಳಿಕೆಯಾಗುತ್ತದೆ. ಸೊ ಯಾಕೆ ಯಾವಾಗ ಸರಿಯಾಗಿ ಮೇಯಲ್ವೋ ಆಗ ಹಾಲು ಉತ್ಪಾದನೆ ಕೂಡ ಇಳಿಕೆಯಾಗುತ್ತದೆ, ಮತ್ತು ಕರು ಹಾಲನ್ನು ಬಿಡುವಾಗ ತೂಕ ಕಡಿಮೆಯಾಗುವ ಚಾನ್ಸಸ್ ಇರುತ್ತೆ. ಕರುಗಳು ಹಾಲು ಬಿಡುವ ಸಮಯದಲ್ಲಿ ಇಷ್ಟೇ ತೂಕ ಇರಬೇಕೆಂದು ಅಂತೀವಿ ನಾವು. ಸೊ ಆ ಟೈಮಲ್ಲಿ ಆ ಜಾಗದಲ್ಲಿ ನೊಣಗಳಿದ್ರೆ ಹಾಲು ಕುಡಿಯುವ ಪ್ರಮಾಣ ಕಡಿಮೆ ಮಾಡಿರ್ತವೆ. ಸೊ ಆ ತೂಕದಲ್ಲೂ ಕಡಿಮೆ ಆಗ್ತವೆ. ಸೊ ಈ ತರ ಹಲವು ಬಾರಿ ನಮಗೆ ಉತ್ಪಾದನೆಯಲ್ಲಿ ತೊಂದರೆ ಆಗ್ತಾ ಹೋಗ್ತವೆ. ಜೊತೆಗೆ ಮುಖ್ಯವಾಗಿ ಇದರಲ್ಲಿ ಕೆಲವು ರಕ್ತ ಹೀರುವ ನೊಣಗಳಿರೋದ್ರಿಂದ, ಮುಖ್ಯವಾಗಿ ಕೊಂಬಿನ ನೊಣ ಹಾಗೂ ಲಾಯದ ಅಥವಾ ಕೊಟ್ಟಿಗೆ ನೊಣ. ಸೊ ಇದರಲ್ಲಿ ನಾನು ಹೇಳದ ಹಾಗೆ ಗಂಡು ಮತ್ತು ಹೆಣ್ಣು ನೊಣಗಳು ಎರಡೂ ಸೇರಿ ರಕ್ತ ಹೀರ್ತವೆ. ಸೊ ಇವುಗಳಿಂದಾಗಿ ರಕ್ತದಲ್ಲಿ ಅಪಾರ ನಷ್ಟವಾಗುವ ಸಾಧ್ಯತೆ ತುಂಬಾ ಇರುತ್ತದೆ, ಮತ್ತೆ ಚರ್ಮಕ್ಕೆ ಹಾನಿ ಕೂಡ ಆಗ್ತವೆ. ಇನ್ನ ಕೆಲವು ಏನಂದ್ರೆ, ವೈರಸ್, ಬ್ಯಾಕ್ಟೀರಿಯಾ ಮತ್ತು ಏಕಣ ಜೀವಿಗಳಿಂದ ರಾಸುಗಳಿಗೆ ಬರುವ ಅನೇಕ ರೋಗಗಳಿಗೆ ಈ ನೊಣಗಳು ವಾಹಕಗಳಾಗಿ ಕೆಲಸವನ್ನು ಮಾಡ್ತವೆ. ಸೊ ಇವೆಲ್ಲ ಕಾರಣಗಳಿಂದ ಇವುಗಳನ್ನು ನಾವು ಸೂಕ್ಷ್ಮವಾಗಿ ಭಾವಿಸಬೇಕು. ಈ ತೊಂದರೆಗಳನ್ನು ಸೂಕ್ಷ್ಮವಾಗಿ ಭಾವಿಸಬೇಕು. ಅದು ಆದಷ್ಟು ಇಲ್ಲದ ಹಾಗೆ ನಾವು ಹತೋಟಿಯನ್ನು ಮಾಡಬೇಕಾಗುತ್ತದೆ. ಹಾಗಿದ್ರೆ ಹೇಗೆ ಇವನ್ನ ಹತೋಟಿ ಮಾಡತಕ್ಕಂಥದ್ದು? ಸರ್, ಈಗ ಫಸ್ಟ್ ನಾವು ಈ ನೊಣಗಳನ್ನು ಹತೋಟಿ ಹೇಗೆ ಮಾಡಬೇಕು ಅನ್ನೋದು ನಾವು ಇವುಗಳ ಜೀವನ ಚಕ್ರದ ಬಗ್ಗೆ ಮೊದಲು ತಿಳ್ಕೊಬೇಕು. ಸೊ ಜೀವನ ಚಕ್ರ ಹೇಗೆ ಅಂದ್ರೆ, ನಾನು ಆಲ್ರೆಡಿ ಒಂದೊಂದು ನೊಣದ ಬಗ್ಗೆ ಹೇಳುವಾಗ ಆ ನೊಣ ಯಾವ ಜಾಗಗಳಲ್ಲಿ ಮೊಟ್ಟೆ ಸಂತಾನೋತ್ಪತ್ತಿ ಹೇಳಿದ್ದೀನಿ. ಸೊ ಆ ಜಾಗದಲ್ಲಿ ಆ ಹೆಣ್ಣು ನೊಣ ಮೊಟ್ಟೆ ಇಡದ ಹಾಗೆ ಮಾಡಬೇಕು. ಒಂದು ಬೈ ಚಾನ್ಸ್ ಅವು ಜಾಗದಲ್ಲಿ ಮೊಟ್ಟೆ ಇಟ್ಟರೂ ಸಹ ಅದು ಒಡೆಯದ ಹಾಗೆ ಅಷ್ಟರಲ್ಲಿ ಅದು ನಾಶವಾಗೋ ತರ ನೋಡ್ಕೋಬೇಕಾಗತ್ತೆ. ಸೊ ಆ ಜೀವನ ಚಕ್ರದಲ್ಲಿ ಮೊಟ್ಟೆ ಎಲ್ಲೆಲ್ಲಿಡುತ್ತೆ ಅದು ಇಂಪಾರ್ಟೆಂಟ್. ಮೊಟ್ಟೆ ಒಡೆದ ಮೇಲೆ ನೆಕ್ಸ್ಟ್ ಸ್ಟೇಜ್ ಬರೋದಾದ್ರೆ ಅದನ್ನ ಲಾರ್ವಾ ಅಂತೀವಿ, ಮರಿ, ಕನ್ನಡದಲ್ಲಿ ನಾವು ಮರಿ ಅಂತ ಹೇಳ್ಬಹುದು. ಅದು ಚಿಕ್ಕ ಹುಳದ ಹಾಗೆ ಇರುತ್ತೆ. ಈಗ ನಾವು ಚಿಟ್ಟೆಗಳಲ್ಲಿ, ಚಿಟ್ಟೆ ಕೂಡ ಕೀಟಗಳ ಜಾತಿಗೆ ಬರುತ್ತೆ, ನೊಣಗಳು ಕೂಡ ಕೀಟಗಳ ಜಾತಿಗೆ ಬರುತ್ತೆ. ಸೊ ಚಿಟ್ಟೆಯಲ್ಲಿ ನಾವು ಜೀವನ ಚಕ್ರವನ್ನು ಹತ್ತಿರದಿಂದ ಗಮನಿಸಿರ್ತೀವಿ. ಸೊ ಚಿಟ್ಟೆ ಮೊಟ್ಟೆ ಹೊಡೆದಾಗ ಚಿಕ್ಕ ಕ್ಯಾಟರ್ಪಿಲ್ಲರ್ ಅಂತ ಒಂದು ಚಿಕ್ಕ ಹುಳದ ತರ ಬರುತ್ತೆ. ಸೊ ಅದು ತುಂಬಾ ದೊಡ್ಡದಾಗಿರುತ್ತೆ. ಬಟ್ ಈ ನೊಣವು ಹುಳುಗಳು ತುಂಬಾ ಚಿಕ್ಕವಿರ್ತವೆ. ಅದನ್ನ ಹುಳುಗಳನ್ನ ನಾವು ಯಾವಾಗ ನೋಡಿರ್ತೀವಿ, ಕೆಲವು ಹಸುಗಳಿಗೆ ಗಾಯ ಆಗಿರುತ್ತೆ, ಆ ಗಾಯ ಬೇಗ ವಾಸಿ ಆಗದಿರುವಾಗ ಆ ಗಾಯಗಳಲ್ಲಿ ಕೆಲವು ಒಂದೊಂದು ಸಾರಿ ನಾವು ಹುಳುಗಳನ್ನ ನೋಡಿರ್ತೀವಿ. ಆ ಹುಳ ಹೆಂಗೆ ಬಂದು ಅಲ್ಲಿಗೆ ಅಂದ್ರೆ, ಈ ಕೆಲವು ನೊಣಗಳು ಗಾಯದಿಂದ ರಕ್ತ ಬರ್ತಿರ್ತಾವಲ್ಲ ಅದನ್ನು ಸೇವಿಸಲಿಕ್ಕೆ ಹೋಗ್ತವೆ. ಸೊ ಆ ಟೈಮಲ್ಲಿ ಇವು ಮೊಟ್ಟೆಗಳನ್ನು ಸಹ ಆ ಗಾಯದಲ್ಲಿ ಇಡ್ತವೆ. ಆ ಗಾಯದಿಂದ ಹೊರಬರುವ ಈ ಮರಿಗಳಿರ್ತಾವಲ್ಲ, ಈ ಮರಿಗಳು ಆ ಗಾಯದಲ್ಲಿ ಇರುವ ರಕ್ತವನ್ನು ಸೇವಿಸ್ತಾ ಮತ್ತೆ ಸುತ್ತಮುತ್ತಲಿನ ಜಾಗಕ್ಕೂ ತೊಂದರೆಯನ್ನು ಉಂಟಾ ಮಾಡ್ತವೆ. ಅದು ಹೋಗ್ತಾ ಹೋಗ್ತಾ ಗಾಯನು ತುಂಬಾ ಆಳಕ್ಕೆ ತಗೊಂಡು ಹೋಗ್ತವೆ. ಸೊ ಇದರಿಂದಾಗಿ ಗಾಯನು ಬೇಗ ವಾಸಿ ಆಗದಂಗೆ ನೋಡ್ತಿರ್ತವೆ. ಸೊ ಈ ಮರಿಗಳು ಸಹ ನೊಣಗಳ ಹಾಗೆಯೇ ಹಲವು ಬಾರಿ ರಾಸುಗಳಿಗೆ ತೊಂದರೆಯನ್ನು ಉಂಟು ಮಾಡಬಹುದು. ಸೊ ಈ ಮರಿ ಸ್ಟೇಜ್ ಆದ್ಮೇಲೆ ನೆಕ್ಸ್ಟ್ ಒಂದು ಪ್ಯೂಪಾ ಸ್ಟೇಜ್ ಅಂತ ಬರುತ್ತೆ. ಈ ಮರಿಯಲ್ಲೂ ತುಂಬಾ ಈ ರೇಷ್ಮೆ ಹುಳುಗಳನ್ನು ನಾವು ಮೇಯಿಸುವಾಗ ಹುಳುಗಳಲ್ಲಿ ಜ್ವರ ಬರೋದು ಅಂತಾರೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋ ಸ್ಟೇಜ್ ಅಲ್ಲಿ. ಈ ಸೇಮ್ ಇದರಲ್ಲೂ ಕೂಡ ಒಂದು ಲಾರ್ವಾದಿಂದ ಇನ್ನೊಂದು ಲಾರ್ವಾಗೆ ಕ್ರಮೇಣ ಹೋಗ್ತಾ ಇರ್ತವೆ. ಸೊ ಅದರಲ್ಲಿ ಕೆಲವು ಟೈಮ್ ತಗೊಳುತ್ತೆ. ಸೊ ಆ ಲಾರ್ವಾ ಸ್ಟೇಜ್ ಮುಗಿದ ಮೇಲೆ ಈ ಪ್ಯೂಪಾ ಸ್ಟೇಜ್ ಅಂತ ಬರುತ್ತಲ್ಲ, ಆ ಸ್ಟೇಜ್ ಅಲ್ಲಿ ಅವು ತಿನ್ನೋದನ್ನು ಬಿಟ್ಟು ಬಿಡ್ತವೆ. ಸೊ ಅವು ತಿನ್ನೋದನ್ನು ಬಿಟ್ಟುಬಿಟ್ಟು ಅದ್ರ ಸುತ್ತ, ಈಗ ನಾನು ಈಗ ರೇಷ್ಮೆ ಹುಳದ ಬಗ್ಗೆ ಹೇಳ್ತಿದ್ದೆ, ಅವು ತನ್ನ ಸುತ್ತ ರೇಷ್ಮೆ ಗೂಡನ್ನು ಹೆಂಗ್ ಕಟ್ಕೊಂತವೋ, ಇವು ಕಂದು ಬಣ್ಣದ ಒಂದು ಗೂಡನ್ನು ಸುತ್ತಲೂ ಕಟ್ಕೊಂಡು ಅದರೊಳಗಡೆ ಇರಲಿಕ್ಕೆ ಪ್ರಾರಂಭಿಸ್ತವೆ. ಸೊ ಈ ಸ್ಟೇಜ್ ಸ್ವಲ್ಪ ದಿವಸ ಇರುತ್ತೆ. ಸೊ ಇದರಿಂದ ಮೇನ್ ಆಗಿ ಅವು ಆಹಾರವನ್ನು ಸೇವಿಸೋದಿಲ್ಲ. ಈ ಸ್ಟೇಜ್ ಅಲ್ಲಿ ನಾವು ಅವುಗಳನ್ನ ಮೇನ್ ಆಗಿ ಟಾರ್ಗೆಟ್ ಮಾಡಬಹುದು. ಸೊ ಅವುಗಳನ್ನು ಈ ಸ್ಟೇಜ್ ಅಲ್ಲಿ ನಾವು ಕಂಡುಕೊಂಡು ಅದನ್ನು ನಾಶ ಮಾಡಬಹುದು. ಆ ಸ್ಟೇಜ್ ಅಲ್ಲಿ ನಾವು ನಾಶ ಮಾಡಿಲ್ಲ ಅಂದ್ರೆ ಆ ಸುತ್ತಲಿರುವ ಕಕೂನಿಂದ ಅವು ಆಚೆ ಬಂದು ಮೀನ ಗಂಡು ಹೆಣ್ಣು ನೊಣಗಳು ಆಚೆ ಬಂದು ಮತ್ತೆ ಅವುಗಳು ನಾನು ಹೇಳದಂತ ಎಲ್ಲಾ ತೊಂದರೆಗಳನ್ನು ಮಾಡ್ತವೆ. ಸೊ ಆದ್ರಿಂದ ನಾವು ಮೊಟ್ಟೆಗಳನ್ನು ಆದಷ್ಟು ಮೊದಲನೇ ಹಂತದ ಮೊಟ್ಟೆಗಳನ್ನು ನಾಶ ಮಾಡಬೇಕು, ಅವುಗಳಿಂದ ಬೈ ಚಾನ್ಸ್ ಮರಿಗಳು ಹೊರಬಂದ್ರೆ ಆ ಮರಿಗಳನ್ನು ಸಹ ನಾಶ ಮಾಡಬೇಕು, ಮತ್ತೆ ಮರಿಗಳು ದೊಡ್ಡ ನೊಣಗಳಕ್ಕಿಂತ ಮುಂಚೆ ಪ್ಯೂಪಾ ಸ್ಟೇಜ್ ಅಲ್ಲಿ ಇರುತ್ತಲ್ಲ ಆ ಸ್ಟೇಜ್ ಅಲ್ಲೂ ನಾವು ನಾಶ ಮಾಡಬಹುದು. ಹೀಗೆ ಜೀವನ ಚಕ್ರದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ನಾವು ನಾಶ ಮಾಡೋದ್ರಿಂದ ಈ ಜೀವನ ಚಕ್ರವನ್ನು ನಾವು ಭೇದಿಸಬಹುದು. ಆಗ ಈ ನೊಣಗಳನ್ನು ಹತೋಟಿಗೆ ತರುವಲ್ಲಿ ನಮಗೆ ಸಹಾಯಕವಾಗುತ್ತದೆ. ಈ ಗೂಡಿನ ಸ್ಥಿತಿಯಲ್ಲಿರುತ್ತೆ ಅಂತ ಹೇಳಿದ್ರಿ, ಗೂಡ್ ಕಟ್ಕೊಳ್ಳುತ್ತೆ ಅಂತ ಹೇಳಿ, ಸಾಮಾನ್ಯವಾಗಿ ಎಲ್ಲಿ ಕಟ್ಟುತ್ತೆ ಆತರ? ಅದು ನಾನು ಮುಂಚೆನೆ ಹೇಳಿದೆ, ಈ ಜಾಗಗಳು ಮೊಟ್ಟೆ ಇಡುವ ಜಾಗಗಳಿಗೆಲ್ಲ ಹಸಿ ಸಗಣಿ ಆಗುವುದು, ಈ ಗೊಬ್ಬರ ತೇವದ ಮಣ್ಣಿನ ರಾಶಿಗಳಿರ್ತವೆ ಅಂತ ಅದರ ಕೆಳಗಡೆ ಅಂತ ಕಡೆ ಈ ಪ್ಯೂಪಾ ಇರುತ್ತೆ, ಅವಕ್ಕೆ ಡೈರೆಕ್ಟ್ ಸೂರ್ಯನ ಬೆಳಕು ಬೀಳಬಾರದು. ಸೊ ಅಂತ ಎಲ್ಲೆಲ್ಲಿ ಮರೆ ಜಾಗಗಳಿರ್ತವೆ ಅಲ್ಲಿ ಅವು ಇರ್ತವೆ. ಸೊ ಅಂತ ಜಾಗದಲ್ಲಿ ನಾವು ಹುಡುಕಿ ಅವುಗಳನ್ನು ನಾಶ ಮಾಡಬಹುದು. ಸೊ ಹಾಗಾಗಿ ನಾವು ಪ್ರತಿಯೊಂದು ಸ್ಟೇಜ್ ಅಲ್ಲೂ ಅವುಗಳನ್ನ ನಾಶ ಮಾಡ್ತಾ ಹೋಗೋದ್ರಿಂದ ಇದರ ಜೀವನ ಚಕ್ರವನ್ನು ಭೇದಿಸಿ ನಾವು ಇವುಗಳನ್ನು ಹತೋಟಿಗೆ ತರಬಹುದು. ನಾವು ಈ ಜೀವನ ಚಕ್ರವನ್ನು ಭೇದಿಸಿದಂತ ಸಂದರ್ಭದಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಸಂಖ್ಯೆ ಕಡಿಮೆ ಆಗುತ್ತೆ, ಆ ಮೂಲಕ ನಮಗೆ ಆಗ್ತಕ್ಕಂಥ ತೊಂದರೆನೂ ಕೂಡ ಕಡಿಮೆ ಆಗುತ್ತೆ. ಈಗ ಒಂದು ವೇಳೆ ಸಂಖ್ಯೆ ಹೆಚ್ಚಾಗಿತ್ತು, ಹೆಚ್ಚು ನೊಣಗಳು ಬಂದು ನಮ್ಮ ಪ್ರಾಣಿಗಳಿಗೆ ತೊಂದರೆ ಕೊಡ್ತಾ ಇದ್ದು ಅಂತ ಅಂದಾಗ ಅದನ್ನ ಹೇಗೆ ನಾವು ನಿಯಂತ್ರಣವನ್ನು ಮಾಡಬಹುದು? ನಾನು ಮೊದಲನೇದಾಗಿ ಹೇಳುವುದಾದ್ರೆ ಎಲ್ಲದಕ್ಕೂ ಮೂಲ ನೊಣಗಳು. ಈಗ ನಾವು ಮನೆ ನೊಣಗಳೇ ಆಗ್ಲಿ, ಎಲ್ಲಿ ವಾತಾವರಣ ತುಂಬಾ ಗಲೀಜಾಗಿರುತ್ತೆ ಅಂತ ಕಡೆ ಜಾಸ್ತಿ ಇರ್ತವೆ. ಸೊ ಇವುಗಳ ಹತೋಟಿಯಲ್ಲಿ ನಾವು ಮೊದಲನೇ ಕ್ರಮ ಏನೆಂದರೆ ಜಾನುವಾರುಗಳನ್ನು ಆದಷ್ಟು ಸ್ವಚ್ಛವಾಗಿಡಬೇಕು, ಅವುಗಳ ಕೊಟ್ಟಿಗೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸಹ ಸ್ವಚ್ಛವಾಗಿಡಬೇಕು. ಆಗ ಇವುಗಳ ಹೆಚ್ಚಾಗದಂತೆಯೇ ನಾವು ನೋಡ್ಕೋಬಹುದು. ಬೈ ಚಾನ್ಸ್ ಕೆಲವು ಹೆಣ್ಣು ನೊಣಗಳು ಮೊಟ್ಟೆ ಇಡ್ತವೆ, ಯಾವಾಗ ಎಂತ ಕಡೆ ಇರ್ತವೆ, ಗೊಬ್ಬರದಲ್ಲಿ ಇಡ್ತವೆ ಅಂತ ನಾನು ಹೇಳಿದೆ. ಸೊ ಕಡಿಮೆ ಸಕ್ರಿಯವಾಗಿ ನೊಣಗಳು ಕಂಡುಬರುವ ತಂಪಾದ ತಿಂಗಳುಗಳಲ್ಲಿ ಗೊಬ್ಬರವನ್ನು ನಿಯಮಿತವಾಗಿ ಆಗಾಗ್ಗೆ ತೆಗೆದು ಹಾಕ್ತಾ ಇರಬೇಕು, ಚಳಿಗಾಲದಲ್ಲಿ ಮೇನ್ ಆಗಿ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಗೊಬ್ಬರವನ್ನು ರಾಶಿಯಾಗಿ ಹಾಕ್ತೀವಿ. ಸೊ ರಾಶಿಯಾಗಿ ಹಾಕೋದ್ರಿಂದ ಆ ರಾಶಿ ಕ್ರಮೇಣ ಕೊಳೆಯುತ್ತಾ ಹೋಗುತ್ತೆ. ಆ ಕೊಳೆಯೋ ಸಮಯದಲ್ಲಿ ಆ ಒಳಗಡೆ ಒಂದು ಶಾಖ ಉತ್ಪತ್ತಿ ಆಗುತ್ತೆ, ಆ ಶಾಖದಿಂದಲೇ ಕೆಲವು ಈ ನೊಣದ ಮೊಟ್ಟೆಗಳು ಮತ್ತು ಮರಿಗಳು ಸಾಯ್ತವೆ. ಸೊ ಈ ಪ್ರಾಬ್ಲಮ್ ನಮಗೆ ಹೆಚ್ಚಾಗುವಂತದ್ದು ಅದು ನಾವು ರಾಶಿ ಹಾಕೋದ್ರಿಂದ ಬೇಸಿಗೆ ಕಾಲದಲ್ಲಿ ಕಡಿಮೆ ಮಾಡ್ಕೋಬಹುದು, ಬಟ್ ಚಳಿಗಾಲದಲ್ಲಿ ಆ ಶಾಖ ಉತ್ಪತ್ತಿ ಆಗಲ್ಲ. ಅದರಿಂದ ನಾವು ಆ ಸಗಣಿ ಮತ್ತು ಗೊಬ್ಬರನೇ ರೆಗ್ಯುಲರ್ ಆಗಿ ನಾವು ತೆಗಿತಾ ಇರೋದ್ರಿಂದ ಅವುಗಳ ಪ್ರಮಾಣ ಹೆಚ್ಚಾಗದಂತೆ ನಾವು ನೋಡ್ಕೋಬಹುದು. ಇನ್ನೊಂದು ನಾನು ಹೇಳ್ತಿದ್ದೆ, ಆ ಪ್ಯೂಪ ಅನ್ನೋ ಒಂದು ಹಂತ ಇದೆ ಅಂತ. ಆ ಪ್ಯೂಪ ಅನ್ನೋ ಹಂತದಲ್ಲಿ ಅವು ಆಹಾರವನ್ನು ಸೇವಿಸೋದಿಲ್ಲ, ಅಂತ ಸಮಯದಲ್ಲಿ ಈಸಿಯಾಗಿ ನಮಗೆ ಕಣ್ಣಿಗೆ ಬೀಳುವ ಚಾನ್ಸಸ್ ಇರ್ತವೆ. ಸೊ ಅದು ಕಂದು ಬಣ್ಣದಲ್ಲಿ ಇರ್ತವೆ, ತುಂಬಾ ಚಿಕ್ಕದಾಗಿರ್ತವೆ. ಸೊ ನಾವು ಸುತ್ತಮುತ್ತಲೂ ಗಮನಿಸ್ತಾ ಹೋದ್ರೆ ಅಂತ ಪ್ಯೂಪಗಳನ್ನು ನಾವು ಕಲೆ ಹಾಕಿ ಅವುಗಳನ್ನು ಒಂದು ಕಡೆ ಹಾಕಿ ಸುಟ್ಟು ಹಾಕಬೇಕು. ಸೊ ಆಗ ನಾವು ದೊಡ್ಡ ನೊಣಗಳ ಬರದ ಹಾಗೆಯೇ ನಾವು ಎಚ್ಚರಿಕೆಯನ್ನು ವಹಿಸ್ಕೋಬಹುದು. ಈ ನೊಣಗಳನ್ನ ನಾವು ಜಾನುವಾರುಗಳ ಮೈ ಮೇಲೆ ಕೂರುವಂತದ್ದನ್ನ ನಿಯಂತ್ರಣ ಮಾಡುವಲ್ಲಿ ಸ್ವಚ್ಛತೆ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ? ಸರ್, ಅದೇ ನಾನು ಹೇಳ್ತಿದ್ದೀನಲ್ಲ, ಸ್ವಚ್ಛತೆ ಎಲ್ಲಿರಲ್ಲೋ ಅಂತ ಕಡೆನೆ ಈ ನೊಣಗಳು ಜಾಸ್ತಿ ಇರುತ್ತೆ. ಆ ನೊಣಗಳು ಜಾಸ್ತಿ ಆದಂಗೆ ಅದರ ಸಂತಾನೋತ್ಪತ್ತಿನೂ ಆಗ್ತಾ ಇರ್ತವೆ. ಸೊ ನಾವು ಯಾವಾಗ ಸ್ವಚ್ಛ ಇರ್ತೀವೋ ಅದಕ್ಕೆ ಮೊಟ್ಟೆ ಇಡಲಿಕ್ಕೆ ಜಾಗನೇ ಸಿಗಲ್ಲ. ಅದಕ್ಕೆ ಯಾವಾಗ ಮೊಟ್ಟೆ ಇಡುವಂತ ಜಾಗ ಸಿಗಲ್ಲೋ ಆ ಜಾಗವನ್ನು ಖಾಲಿ ಮಾಡಿ ಬೇರೆ ಜಾಗಕ್ಕೆ ಹೊರಟ್ಬಿಡ್ತೇವೆ. ಸೊ ಆದ್ರಿಂದ ನಾವು ಆದಷ್ಟು ನಾವು ಶುಚಿತ್ವವನ್ನು ಕಾಪಾಡ್ಕೋಬೇಕಾಗುತ್ತೆ. ಸೊ ಶುಚಿತ್ವ ಕಾಪಾಡೋದ್ರಿಂದ ಒಂದು ನೊಣಗಳ ಪ್ರಮಾಣವನ್ನು ಕಡಿಮೆ ಮಾಡೋದಲ್ಲದೆ ನಿರ್ಮೂಲನೆಯಂತೂ ಮಾಡಕ್ಕಾಗಲ್ಲ, ಅದರ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಮತ್ತೆ ಅವುಗಳಿಂದ ಆಗುವ ನಮ್ಮ ರಾಸುಗಳಿಗೆ ತೊಂದರೆ ಆಗೋದನ್ನು ಕಡಿಮೆ ಮಾಡಬಹುದು. ಆಗ ನಮ್ಮ ರಾಸುಗಳಿಂದ ಆದಷ್ಟು ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಬಹುದು. ಇಲ್ಲಿ ನಾವು ಶುಚಿತ್ವ ಅಂತ ಅಂದಾಗ ಎರಡು ತರದನ್ನ ನಾವು ನೋಡಬಹುದು, ಗಮನಿಸಬಹುದು. ಒಂದು ನಮ್ಮ ಜಾನುವಾರುಗಳ ಶುಚಿತ್ವ, ಮತ್ತೆ ನಾವು ಜಾನುವಾರುಗಳನ್ನ ಸಾಕಾಣಿಕೆ ಮಾಡತಕ್ಕಂತಹ ಪರಿಸರದ ಶುಚಿತ್ವ. ಪರಿಸರ ಅಂತ ಹೇಳಿದ್ರೆ ನಮ್ಮ ಕೊಟ್ಟಿಗೆ ಮತ್ತೆ ಕೊಟ್ಟಿಗೆಯ ಆಸುಪಾಸು. ಇಲ್ಲಿ ಯಾವ ರೀತಿಯ ಶುಚಿತ್ವವನ್ನ ನಾವು ಪಾಲಿಸುವ ಮೂಲಕ ಈ ನೊಣಗಳಿಂದ ಮುಕ್ತಿಯನ್ನು ಹೊಂದಬಹುದು? ಒಂದೇನಂದ್ರೆ ಈಗ ನಾವು ಹಾಲು ಕರೆಯುವ ಪಾತ್ರೆಗಳು, ಅವುಗಳನ್ನು ಆದಷ್ಟು ಹಾಲು ಕರೆದ ಮೇಲೆ ಅದನ್ನು ಚೆನ್ನಾಗಿ ತೊಳೆದು ಬೇರೆ ಜಾಗದಲ್ಲಿ ಇಡಬೇಕು, ಆದಷ್ಟು ಕೊಟ್ಟಿಗೆಯಿಂದ ಆಚೆ ಇಡಬೇಕು. ಯಾಕಂದ್ರೆ ಅದರ ವಾಸನೆಯಿಂದಲೇ ಕೆಲವು ನೊಣಗಳು ಬಂದು ಕೂರ್ತವಲ್ಲಿ. ಒಂದು ನೊಣ ಬಂದು ಒಂದು ಸಾರಿ ಕೊಟ್ಟಿಗೆಯಲ್ಲಿ ಬಂದು ಆಯ್ತು ಅಂದ್ರೆ ಅದರಿಂದ ಸಂತಾನೋತ್ಪತ್ತಿ ಆಗಿ ಮತ್ತೆ ರಾಸುಗಳಿಗೆ ಅದರ ಪ್ರಶ್ನೆಗಳು ಅಂತ. ಮತ್ತೆ ಹತ್ತಿರದಲ್ಲಿ ನಾವು ಚರ್ಮಗಂಟು ಕಾಯಿಲೆ ಅನ್ನೋದ್ರ ಬಗ್ಗೆ ತುಂಬಾ ಕೇಳಿದೀವಿ. ಈ ಚರ್ಮಗಂಟು ಕಾಯಿಲೆ ಹರಡುವಲ್ಲೂ ಕೂಡ ಈ ನೊಣಗಳ ಪಾತ್ರ ತುಂಬಾ ಮುಖ್ಯವಾಗಿದೆ. ಈ ನೊಣಗಳ ಕಡಿತದಿಂದ ಈ ಚರ್ಮಗಂಟು ಕಾಯಿಲೆ ಒಂದು ವೈರಸ್ ನಿಂದ ಬರುತ್ತೆ. ಸೊ ಈ ನೊಣಗಳು ಯಾವಾಗ ಕಡಿದ್ರೋ ರಕ್ತ ಸೇವಿಸ್ತಿರ್ತಾವೋ ಅದರ ಕಡಿಯುವ ಸಮಯದಲ್ಲಿ ಈ ವೈರಸ್ ಅನ್ನು ಕೂಡ ರಾಸುಗಳ ದೇಹದಲ್ಲಿ ಬಿಡ್ತಿರ್ತವೆ. ಸೊ ಆ ಕಾಯಿಲೆ ಬರೋ ಚಾನ್ಸಸ್ ಆಗ್ತವೆ. ಸೊ ಈ ಚರ್ಮಗಂಟು ಕಾಯಿಲೆಯನ್ನು ನಿವಾರಣೆ ಮಾಡೋದಿಕ್ಕೆ ಕೂಡ ರೈತರಿಗೆ ನಾವು ಆದಷ್ಟು ನೊಣಗಳನ್ನು ತಮ್ಮ ಕೊಟ್ಟಿಗೆಯಲ್ಲಿ ಬಾರದ ಹಾಗೆ ನೋಡ್ಕೊಳ್ಳಿ. ಯಾಕಂದ್ರೆ ಈ ಕಾಯಿಲೆ ಬಂದ ಮೇಲೆ, ಈ ಮುಂಚೆ ನಾವು ಕಾಲುಬಾಯಿ ಜ್ವರದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂತಿದ್ವಿ, ಯಾಕಂದ್ರೆ ಒಂದು ಬಾರಿ ಕಾಲುಬಾಯಿ ಜ್ವರ ಬಂತು ಅಂದ್ರೆ 10 ಲೀಟರ್ ಕೊಡ್ತಿರೋ ಹಾಲು ಕೊಡ್ತಿರೋ ಹಸು 2-3 ಲೀಟರ್ ವರೆಗೂ ಕಡಿಮೆ ಆಗ್ಬಿಡೋದು. ಆದ್ರೆ ಈ ಚರ್ಮಗಂಟು ಕಾಯಿಲೆ ಬಗ್ಗೆ ರೈತರಿಗೆ ಮುಂಚೆ ಗೊತ್ತಿರಲಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ಸುಮಾರು 2-3 ವರ್ಷದಲ್ಲಿ ಆಫ್ರಿಕಾದಲ್ಲಿ ಇದ್ದ ಈ ಚರ್ಮಗಂಟು ಕಾಯಿಲೆ ನಮ್ಮ ಭಾರತಕ್ಕೆ ಬಂದಿದೆ. ಸೊ ಇದು ನಾವು ಕೆಲವು ಹಸುಗಳನ್ನ ಆಚೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಆ ರೀತಿಯಲ್ಲೂ ಕೂಡ ಬಂದಿರಬಹುದು. ಸೊ ಈ ಒಂದು ಸಾರಿ ನಮ್ಮ ದೇಶಕ್ಕೆ ಬಂದ ಮೇಲೆ ಒಂದು ಹಸುವಿನಿಂದ ಇನ್ನೊಂದು ಹಸುವಿಗೆ ಈ ಕಾಯಿಲೆ ಸ್ಪ್ರೆಡ್ ಆಗಕ್ಕೆ ಈ ನೊಣಗಳ ಕಡಿತಾನೆ ಮೇನ್ ಕಾರಣ ಅಂತ ನಾವು ಹೇಳಬಹುದು. ಸೊ ಈ ನೊಣಗಳು ತಮ್ಮ ಹಸುಗಳಿಗೆ ಬಾರದ ಹಾಗೆ ಕೆಲವರು ರೈತರು ಸ್ವಲ್ಪ ದುಡ್ಡು ಖರ್ಚು ಮಾಡಿಕೊಂಡು ಸೊಳ್ಳೆ ಪರದೇನೆ ಕೊಟ್ಟಿಗೆ ಸುತ್ತ ಹಾಕಿದ್ದಾರೆ. ಆಗ ನೊಣನೇ ಒಳಗಡೆ ಬರದ ಹಾಗೆ ಮಾಡಬಹುದು. ಬಟ್ ಯಾವಾಗ ತಮಗೆ ಆರ್ಥಿಕವಾಗಿ ಅಷ್ಟೊಂದು ಸೌಲಭ್ಯ ಇಲ್ಲ ಅನ್ನುವಾಗ ಕೆಲವು ಗಿಡಮೂಲಿಕೆಗಳು ಬರ್ತವೆ. ಈ ಪುದೀನಾ ಗಿಡ, ಈ ತುಂಬಾ ಸ್ಮೆಲ್ ಬರುವಂತ ಗಿಡಗಳು, ಆತರ ಗಿಡಗಳನ್ನ ಸುತ್ತಮುತ್ತಲು ಹಾಕೋದ್ರಿಂದ ಆ ವಾಸನೆಗೆ ಈ ನೊಣಗಳು ಸುತ್ತಮುತ್ತಗಳಲ್ಲಿ ಇರದಂಗೆ ಹಾಕ್ತವೆ. ಹಾಗೆ ನಾವು ಮಾಡಬಹುದು. ಅಂದ್ರೆ ನಮ್ಮ ಕೊಟ್ಟಿಗೆಯ ಸುತ್ತಮುತ್ತ ಸ್ವಲ್ಪ ಹೆಚ್ಚು ವಾಸನೆ ಬರುವಂತ ಗಿಡಗಳನ್ನ ಹಾಕೊಂಡ್ರೆ ಮಾಡಬಹುದು. ಮತ್ತೆ ಇನ್ನ ಒಂದೇನಂದ್ರೆ ಈ ರಾಸಾಯನಿಕ ಜಂತುನಾಶಕಗಳ ಸಿಂಪಡಣೆ ಕೂಡ ಮಾಡಬಹುದು. ರಾಸಾಯನಿಕ ಜಂತುನಾಶಕವನ್ನು ನಾವು ದನಗಳ ಮೇಲೂ ಸಿಂಪಡಿಸಬಹುದು. ಮತ್ತೆ ಅದರ ಕೊಟ್ಟಿಗೆಲೆ ಸುತ್ತಮುತ್ತಲಿನ ಜಾಗ ಅಂತ ಕಡೆ ಸಿಂಪಡಿಸೋದ್ರಿಂದ ಮೈ ಮೇಲೆ ನೊಣಗಳು ಬರದ ಹಾಗೆ ಆಗೋದಲ್ಲದೆ ಸುತ್ತಮುತ್ತಲ ಕೊಟ್ಟಿಗೆಯಲ್ಲಿರುವ ಮೊಟ್ಟೆಗಳು ಮತ್ತೆ ಆ ಮರಿಗಳು ಕೂಡ ನಾಶವಾಗ್ತವೆ. ಸೊ ಅದರ ಜೀವನ ಚಕ್ರ ಹಂಗೂ ನಾವು ಭೇದಿಸಿ ಅದರಿಂದ ತೊಂದರೆ ಆಗದ ಹಾಗೆ ಈ ರಾಸಾಯನಿಕ ಕೀಟನಾಶಕಗಳಲ್ಲೂ ಹಲವು ಬಗೆಯ ಕೀಟನಾಶಕಗಳಿದ್ದಾವೆ. ಸೊ ಈಗ ನಾವು ಒಂದು ಬಾರಿ ಒಂದು ಕೀಟನಾಶಕವನ್ನು ಬಳಕೆ ಮಾಡಿದಾಗ ಒಂದು ವರ್ಷ ಮ್ಯಾಕ್ಸಿಮಮ್ 2 ವರ್ಷದ ಕಾಲ ಅದೇ ಕೀಟನಾಶಕವನ್ನು ಬಳಸಬಹುದು. ಬಟ್ ಕ್ರಮೇಣ ಅದೇ ಕೀಟನಾಶಕವನ್ನು ಬಳಸ್ತಾನೆ ಹೋದ್ರೆ ಆ ಕೀಟನಾಶಕವು ಮುಂದೆ ನಿಷ್ಕ್ರಿಯವಾಗುವಂತ ಕಾರಣಗಳು ಇರ್ತವೆ. ಯಾಕಂದ್ರೆ ಈ ನೊಣಗಳು ಅವುಗಳಿಗೆ ಹೊಂದಿಕೊಳ್ತಾ ಹೋಗ್ತವೆ. ಆದ್ದರಿಂದ ನಾವು 1-2 ವರ್ಷಕ್ಕೆ ಒಂದು ಸಾರಿ ಕೀಟನಾಶಕಗಳನ್ನೇ ಚೇಂಜ್ ಮಾಡಿ ನಾವು ಬಳಸ್ತಾ ಹೋಗ್ಬೋದು. ಅದು ಬಳಸೋದು ಹೇಗೆ ಅಂದ್ರೆ ಸ್ಪ್ರೇ ಮಾಡುವಂತ ಕೀಟನಾಶಕಗಳಿದ್ದಾವೆ. ಇನ್ನೊಂದು ಪೋರಾನ್ ಅಂತ ಬರುತ್ತೆ. ಪೋರಾನ್ ಅಂತಂದ್ರೆ ಈ ಹಸುವಿನ ಬೆನ್ನಿನ ಮೇಲೆ ಹಸುಗಳ ಶಿರದ ಭಾಗದ ಹಿಂದೆಯಿಂದ ಬೆನ್ನಿನಿಂದ ಹಿಡಿದು ಬಾಲದ ಸ್ಟಾರ್ಟಿಂಗ್ ಪಾಯಿಂಟ್ ವರೆಗೂ ನಾವು ಒಂದು ಲೈನ್ ಅಲ್ಲಿ ಇದನ್ನ ಎಳಿತಾ ಹೋದ್ರೆ ಅದು ಚರ್ಮದಲ್ಲಿ ಸ್ಪ್ರೆಡ್ ಆಗಿ ಸುಮಾರು ಕೆಲವು ದಿನಗಳ ಕಾಲ ಕೀಟನಾಶಕವನ್ನು ಹಸುಗಳ ಬಾಡಿಗಳಲ್ಲಿ ಪ್ರಚಲಿಸ್ತಾ ಇರ್ತವೆ. ಸೊ ಆ ಟೈಮಲ್ಲಿ ಯಾವುದೇ ನೊಣ ಅದರ ಹತ್ತಿರ ಕೂಡ ಬರೋದಿಲ್ಲ. ಬಟ್ ಅದರಲ್ಲೂ ಸಹ ನಾವು ಒಂದೇ ಕೀಟನಾಶಕನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಾರದು. ರೆಗ್ಯುಲರ್ ಆಗಿ ಅದನ್ನ ಚೇಂಜ್ ಮಾಡ್ತಾನೆ ಹೋಗ್ಬೇಕು. ಸೊ ಈ ಕೆಮಿಕಲ್ಸ್ ನಾವು ಯೂಸ್ ಮಾಡ್ಕೋಬಹುದು. ನೊಣಗಳ ಹತೋಟಿ ಮಾಡ್ಲಿಕ್ಕೆ ಮನೆ ಮದ್ದನ್ನೇನಾದ್ರು ಬಳಸಬಹುದಾ? ಹೌದು ಸರ್, ಅದು ಮಾತ್ರ ನಾನು ಅದನ್ನ ಬಗ್ಗೆ ಹೇಳೋಣ ಅನ್ಕೊಂತಿದ್ದೆ. ಮೇನ್ ಆಗಿ ಮನೆ ಮದ್ದು ಯಾವಾಗ ಅಂತಂದ್ರೆ ಈಗ ಆರ್ಥಿಕವಾಗಿ ರೈತ ಅಷ್ಟೊಂದು ಸಬಲವಾಗಿರಲ್ಲ ಅಂತ ಟೈಮಲ್ಲಿ, ಮತ್ತೆ ಈಗ ನಾನು ಹೇಳಿದ್ನಲ್ಲ ಕ್ರಮೇಣ ಒಂದೇ ಕೀಟನಾಶಕವನ್ನು ಬಳಸೋದ್ರಿಂದ ಅದಕ್ಕೆ ಹೊಂದ್ಕೊಂಡ್ಬಿಡ್ತವೆ ಅಂತ. ಸೊ ಆಗ ಅದನ್ನ ಬಳಸಿನೂ ನಿಷ್ಕ್ರಿಯವಾಗ್ತಿರ್ತವೆ ರಾಸಾಯನಿಕ ಕೀಟನಾಶಕಗಳು. ಆ ಟೈಮಲ್ಲಿ ನಮ್ಮ ಈ ಮನೆ ಮದ್ದು ತುಂಬಾ ಕೆಲಸಕ್ಕೆ ಬರ್ತವೆ. ಆ ಕೀಟನಾಶಕದಲ್ಲಿ ಯಾವುದೋ ಒಂದು ಪದಾರ್ಥ ಇರುತ್ತೆ, ಆ ಪದಾರ್ಥಕ್ಕೆ ಅವು ಹೊಂದ್ಕೊಂಡ್ಬಿಡ್ತವೆ. ಬಟ್ ಈ ಮನೆ ಮದ್ದಿನಲ್ಲಿ ನಾವು ಹಲವು ಬಾರಿ ಒಂದೇ ಒಂದು ಭಾಗ ಅಲ್ಲ, ಒಂದು ಪೂರ್ತಿ ಒಂದು ಗಿಡನೇ ಒಂದು ಎಲೆನೆ ಬಳಸೋದು, ಇಲ್ಲ ಅಂದ್ರೆ ತುಂಬಾ ಗಿಡಗಳ ತರ ಎಲ್ಲ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಯಾವುದೋ ಒಂದಕ್ಕೆ ಹೊಂದಿಕೊಳ್ಳೋ ಅಂತದಾದ್ರೂ ಬೇರೆದು ಕ್ರಮೇಣ ಅವುಗಳ ಕೆಲಸವನ್ನು ಮಾಡಿ ನಾವು ಇದನ್ನ ಕಂಟ್ರೋಲ್ ಮಾಡಲಿ ಮಾಡಬಹುದು ಸರ್. ಮನೆ ಮದ್ದು ತುಂಬಾ ತರದ ಮನೆ ಮದ್ದು ಈಗ ಇವುಗಳಲ್ಲಿ ಪ್ರಚಲಿತವಾಗಿವೆ. ಅದರಲ್ಲೂ ಈ ಬೇವಿನ ಸೊಪ್ಪು, ಬೇವಿನ ಸೊಪ್ಪನ್ನು ಕೆಲವರು ಏನ್ ಮಾಡ್ತಾರೆ, ಈ ಬಿಸಿನೀರಲ್ಲಿ ಕುದಿಸಿ ಮತ್ತೆ ನೀಲಗಿರಿ ಎಲೆಗಳನ್ನು ಬಿಸಿನೀರಲ್ಲಿ ಕುದಿಸಿ ಅದಕ್ಕೆ ಸ್ವಲ್ಪ ಈ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಅದನ್ನ ಸ್ವಲ್ಪ ಹಾಕ್ತಾರೆ. ಈ ಕ್ಯಾಂಫರ್ ಅಂತೀವಿ ನಾವು, ಈ ಕರ್ಪೂರ ಕೂಡ ಬಿಸಿನೀರಿಗೆ ಹಾಕ್ತಾರೆ. ಕರ್ಪೂರಗಳಿಂದನೂ ತುಂಬಾ ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ. ಸೊ ಇವನ್ನೆಲ್ಲ ಹಾಕಿ ಒಂದು 10-15 ನಿಮಿಷ ಕುದಿಸಿ ಅದನ್ನ ಒಂದು ಸ್ಪ್ರೇ ಬಾಟ್ಲ್ ಅಲ್ಲಿ ಹಾಕೊಂಡು ಮೈಗೆಲ್ಲ ಸಿಂಪಡಿಸ್ತಾರೆ. ಆ ಸಿಂಪಡಿಸಿದಾಗ ಅದರ ಪ್ರಭಾವ 1-2 ದಿನ ಕಾಲ ಒಂದೊಂದ್ಸಾರಿ 3-4 ದಿನಾನು ಇರುತ್ತೆ. ಸೊ ಅದನ್ನ ಬಟ್ ಈ ಕೆಮಿಕಲ್ಸ್ ಹೇಳದ್ನಲ್ಲ, ಈ ರಾಸಾಯನಿಕ ಕೀಟನಾಶಕಗಳು ಇವುಗಳು ಕೆಲವು ಇದನ್ನ ಪೋರಾನ್ ಅಂತ, ಅವು 1 ತಿಂಗಳವರೆಗೂ ಕೆಲಸ ಮಾಡುವಂತ ಇವುಗಳ ಅಷ್ಟೊಂದು ಟೈಮ್ ಇರೋದಿಲ್ಲ, ಬಟ್ ಇವು ಸೇಫ್ ಇರ್ತವೆ. ಯಾಕಂದ್ರೆ ಹಾಲು ಉತ್ಪಾದನೆಯಲ್ಲಿ ನಾವು ಕೆಮಿಕಲ್ಸ್ ಪ್ರಮಾಣ ಕಡಿಮೆ ಮಾಡಬೇಕು ಅಂತ ಈಗ ತುಂಬಾ ಆಗಿದೆ, ಆರ್ಗ್ಯಾನಿಕ್ ಅಂತ ತುಂಬಾ ಬರ್ತಿದೆ. ಅಂತ ಟೈಮಲ್ಲಿ ನಾವು ಈ ಗಿಡಮೂಲಿಕೆಗಳನ್ನು ಬರೆಸ್ಕೊಳ್ಳೋದ್ರಿಂದ ತುಂಬಾನೇ ನಾವು ಹತೋಟಿಯನ್ನು ತಂದ್ಕೋಬಹುದು ಸರ್. ಇನ್ನ ಕೆಲವು ನಾನು ಹೇಳಿದೆ, ಈಗ ಇವೆರಡು ಹೇಳಿದೆ. ಇನ್ನ ಕೆಲವರು ಏನ್ ಮಾಡ್ತಾರೆ, ಗಿಡಮೂಲಿಕೆಗಳಲ್ಲಿ ನೊಣಗಳು ತುಂಬಾ ಕಣ್ಣು ಸುತ್ತಮುತ್ತ ಎಲ್ಲ ಕೂರ್ತಿರ್ತವೆ, ಅಂತ ಕಡೆ ಮೇನ್ ಆಗಿ ಬೇವಿನ ಎಣ್ಣೆನೆ ಹಚ್ಚುತ್ತಾರೆ, ನೀಲಗಿರಿ ಎಣ್ಣೆನೆ ಹಚ್ಚುತ್ತಾರೆ, ಆ ವಾಸನೆಗೂ ಕೂಡ ನೊಣಗಳು ಬರದ ಹಾಗಿರುತ್ತವೆ. ಅಂತಿಮವಾಗಿ ಜಾನುವಾರುಗಳ ಮೈ ಮೇಲೆ ಕೂರ್ತಕ್ಕಂತಹ ನೊಣಗಳ ಬಗ್ಗೆ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೊಣಗಳು ಮೇನ್ ಆಗಿ ಅವು ಡೈರೆಕ್ಟ್ ಆಗಿ ಮಾಡೋ ತೊಂದರೆಗಳು ಕೆಲವಾದ್ರೆ, ಡೈರೆಕ್ಟ್ ಆಗಿ ಅಂದ್ರೆ ಈಗ ಕಿರಿಕಿರಿ ಮಾಡೋದು ರಾಸುಗಳಿಗೆ, ಮೇದಂಗ್ ಮಾಡೋದು, ಮತ್ತೆ ರಕ್ತ ಹೀರೋದು, ಇವುಗಳದಾದ್ರೆ ಇವುಗಳಿಂದ ಸ್ಪ್ರೆಡ್ ಆಗುವಂತ ಕಾಯಿಲೆಗಳು ತುಂಬಾ ಇದಾವೆ. ಈಗ ನಾನು ಉದಾಹರಣೆಗೆ ಚರ್ಮಗಂಟು ಕಾಯಿಲೆ ಕೊಟ್ಟೆ, ಹಾಗೆ ಕೆಲವು ಟ್ರಿಪನೋಸೋಮೋಸಿಸ್ ಅಂತ ರಕ್ತದಲ್ಲಿಯೇ ಈ ಮನುಷ್ಯರಲ್ಲಿ ಮಲೇರಿಯಾ ಕಾಯಿಲೆ ಬರುತ್ತಲ್ಲ, ಆ ತರದೇ ರಕ್ತವನ್ನು ತೊಂದರೆ ಮಾಡುವಂತ ಕಾಯಿಲೆ ಇದೆ, ಅವುಗಳು ಕೂಡ ಈ ನೊಣಗಳಿಂದ ಪಸರಿಸ್ತವೆ ಸರ್. ಸೊ ಅದರಿಂದ ನಾವು ಈ ನೊಣಗಳನ್ನು ಕಂಟ್ರೋಲ್ ಮಾಡೋದ್ರಿಂದ ಆ ಕಾಯಿಲೆಗಳನ್ನು ಸಹ ನಾವು ಕಂಟ್ರೋಲ್ ಮಾಡಬಹುದು. ಈ ನೊಣಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅವುಗಳ ಹತೋಟಿಯನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ, ನಿಮ್ಮ ಫೋನ್ ನಂಬರ್ ಅನ್ನ ಹೇಳಿ ಸರ್? ಅದೇ ತಾವು ಹೇಳುವ ವಿಳಾಸದಲ್ಲಿ ನಾನು ಸಿಗ್ತೀನಿ ಕಾಲೇಜಿನಲ್ಲಿ. ನನ್ನ ಫೋನ್ ನಂಬರ್ 8650959466. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 8650959466. ಒಳ್ಳೆದು ರಾಕೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಮೈ ಮೇಲೆ ಕಂಡುಬರುವ ವಿವಿಧ ನೊಣಗಳು ಮತ್ತು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಜಾನುವಾರುಗಳ ಮೈ ಮೇಲೆ ಕಂಡುಬರುವ ನೊಣಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪರೋಪಜೀವಿಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಆರ್.ಎಲ್. ರಾಕೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಸಸ್ಯಗಳ ವಿಷಬಾಧೆ ಮತ್ತು ಅವುಗಳನ್ನು ತಡೆಯುವಿಕೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಔಷಧಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ರೈತ ಬಾಂಧವರೇ, ಈಗ ಕೇಳಿ ಸಿದ್ದಲಿಂಗಯ್ಯ ಅವರ ರಚನೆಯ ಒಂದು ಭಾವಗೀತೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ. ಅರಳಿದ ಆ ದಿನಗಳೇ ಹೂಗಳೇ, ಕಡಲ ತೀರಗಳೇ ಮಾಡದಿರಿ. ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ. ಒಲವರಳಿದ ಆ ದಿನಗಳೇ ಹೂಗಳೇ, ಕಡಲ ತೀರಗಳೇ ಕಾಡದಿರಿ. ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ. ಜಲವಿಲ್ಲದ ಈ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ. ಜಲವಿಲ್ಲದ ಈ ಭೂಮಿಯ ಮೇಲೆ ಸಾವು ಹಸಿವುಗಳೇ ಅಲೆಯದಿರಿ. ಬಲವಿಲ್ಲದ ಈ ಬಳ್ಳಿಯ ಮೇಲೆ, ಬಲವಿಲ್ಲದ ಈ ಬಳ್ಳಿಯ ಮೇಲೆ ಘೋರ ವೃಕ್ಷಗಳೇ ಎರಗದಿರಿ. ಘೋರ ವೃಕ್ಷಗಳೇ ಎರಗದಿರಿ. ಒಲವರಳಿದ ಆ ದಿನಗಳೇ ಹೂಗಳೇ, ಕಡಲ ತೀರಗಳೇ ಕಾಡದಿರಿ. ಬೆಳದಿಂಗಳು ತುಳುಕಾಡುವ ಹೊಳೆಗಳೇ, ಹಲವು ಬಣ್ಣಗಳೇ ಕಾಡದಿರಿ. ರೈತ ಬಾಂಧವರೇ, ಈ ಭಾವಗೀತೆಯೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಅಳ್ಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಮೂಡಿಬಂತು. ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಈಗ ಸಮಯ ಸರಿಯಾಗಿ 7:24. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳನ್ನು. ಆರಂಭಕ್ಕೆ ಕೇಳಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಸೀತಾ ಚಿತ್ರದ ಗೀತೆ, ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ ಅದರ ಮಧುರ ಸ್ಮೃತಿಯ ನಾನು ಹೇಗೆ ತಾನೇ ಅಳಿಸಲಿ ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ ಮಿಡಿದೆ ನೀನು ಪ್ರಣಯನಾದ ಹೃದಯ ವೀಣೆಯದರಲಿ ಮಿಡಿದೆ ನೀನು ಪ್ರಣಯನಾದ ಹೃದಯ ವೀಣೆಯದರಲಿ ಮಿಡಿದ ಹಾಡು ಮುಗಿವನ್ನ ಎಲ್ಲಿ ಹೋದೆ ಮರೆಯಲಿ ಬರೆದೆ ನೀನು ಹೆಸರ ನನ್ನ ಬಾಳ ಪುಟದಲ್ಲಿ ಅಂದು ನನ್ನ ತೇಲಿಸಿದೆ ನಿನ್ನ ಮಾತ ನೀರ ಹೊಳೆಯಲಿ ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ ಅದರ ಮಧುರ ಸ್ಮೃತಿಯ ನಾನು ಹೇಗೆ ತಾನೇ ಅಳಿಸಲಿ ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಏನಮ್ಮ ಶ್ರುತಿ, ನಿನ್ ಗಂಡ ಕಾರ್ ತಗೊಳ್ಳೋ ಪ್ಲಾನ್ ಏನಾಯ್ತು? ಕಿಯಾ ಸೆಲ್ಟೋಸ್ ಮೇಲೆ ಏನಾದ್ರೂ ಡಿಸ್ಕೌಂಟ್ ಸಿಗ್ಬಹುದಾ ಅಂತ ಕಾಯ್ತಾ ಇದೀನಿ. ಅಯ್ಯೋ, ನಿಂಗ್ ಗೊತ್ತಿಲ್ವಾ, ಆದರ್ಶ ಕಿಯಾದಲ್ಲಿ ಮಾರ್ಚ್ ತಿಂಗಳ ಮೆಗಾ ಬೊನಾನ್ಸಾ ಆಫರ್ ಇದೆ. ಅದು 1,57,000 ವರೆಗೆ ಡಿಸ್ಕೌಂಟ್ ಕೊಡ್ತಾ ಇದಾರೆ, ಮತ್ತೆ ಅದು ಸ್ಟಾಕ್ ಇರೋವರೆಗೂ ಮಾತ್ರ. ತ್ವರೆ ಮಾಡಿ ಈ ಆಫರ್ ಮಿಸ್ ಮಾಡ್ಕೋಬೇಡಿ. ಆದರ್ಶ ಕಿಯಾ, ದೊಡ್ಡ ಮಂಡಿಗನ ಹಳ್ಳಿ, ತಣ್ಣೀರು ಹಳ್ಳ, ಹಾಸನ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದು ಸತ್ಯಂ ರಾಗ ಸಂಯೋಜನೆ ಮಾಡಿರುವ ಒಡೆದ ಹಾಲು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಜೊತೆಯಾಗಿ ನೀನು ಬಂದರೆ ಒಲವಿಂದ ಆನಂದ ನನಗೆ ತಂದರೆ ಬಾಳು ಹೀಗೆ ಸಾವಿರ ವರುಷ ನಿನ್ನ ಜೊತೆಯಾಗಿ ಬದುಕಲ್ಲಿ ಜೊತೆಯಾಗಿ ನೀನು ಬಂದರೆ ಒಲವಿಂದ ಆನಂದ ನನಗೆ ತಂದರೆ ಹೀಗೆಯ ಸಾವಿರ ವರುಷ ನಿನ್ನ ಜೊತೆಯಾಗಿ ಹಾ ನಮ್ಮ ಪ್ರೇಮ ನೋಡಿ ಗುಡುಗು ಹೇಗೆ ನಗುತ್ತಿದೆ. ನಮ್ಮ ಒಲವ ನೋಡಿ ಗಾಳಿ ತಂಪು ಚೆಲ್ಲಿದೆ. ಸಾಂಗ ಜನುಮದಲ್ಲಿ ಅನುಬಂಧವು ಬಿಡದು ಎಂದೆಂದು ಜೊತೆಯಾಗಿ ನೀನು ಬಂದರೆ ಒಲವಿಂದ ಆನಂದ ನನಗೆ ತಂದರೆ.